ಇಲ್ಲಿ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. ಹಿರಿಯ ಪತ್ರಕರ್ತರಾದ ವಿ ನಂಜುಂಡಪ್ಪ ಹಿರಿಯ ತೆರಿಗೆ ತಜ್ಞರಾದ ವಿಜಯ್ ರಾಜೇಶ್ ಅವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ಕೂಡಲೇ ರದ್ದುಪಡಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ. ಕೊಪ್ಪಳದಲ್ಲಿ 2345 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಕ್ಕು ಘಟಕ ಸ್ಥಾಪನೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ಅಕ್ರಮ ಗಣಿ ಆಸ್ತಿ ಜಪ್ತಿ ಕಾನೂನಿಗೆ ಅಧಿಕೃತ ಮುದ್ರೆ. ನಾಳೆ ಬೆಂಗಳೂರಿನಲ್ಲಿ ಕಾಮನ್ವೆಲ್ತ್ ಸಂಸದೀಯ ಸಂಘದ ಸಮ್ಮೇಳನ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಉದ್ಘಾಟನೆ. ಹಾಗೂ ಮದ್ದೂರಿನಲ್ಲಿ 18 ಹೆಚ್ಚು ಗಣಪತಿಗಳ ಸಾಮೂಹಿಕ ವಿಸರ್ಜನೆ, ನ್ಯಾಯಾಂಗ ತನಿಖೆಗೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸಮಯ ಸರಿಯಾಗಿ 6:50. ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಆಕಾಶವಾಣಿನಾ? ಹಲೋ ಆಕಾಶವಾಣಿ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಸೂಕ್ಷ್ಮ ನೀರಾವರಿ ಯೋಜನೆ. ಭಾಗವಹಿಸುವ ವಿಷಯ ತಜ್ಞರು ಉಪ ಕೃಷಿ ನಿರ್ದೇಶಕರಾದ ಡಾ ಯೋಗೇಶ್ ಜಿ ಹೆಚ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಹಲೋ ಆಕಾಶವಾಣಿ. ನಮಸ್ಕಾರ. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳಿದ್ರೆ, ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಸೂಕ್ಷ್ಮ ನೀರಾವರಿ ಯೋಜನೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಇವತ್ತು ನಮ್ಮ ಜೊತೆಗಿದ್ದಾರೆ ರಾಜ್ಯ ಕೃಷಿ ಇಲಾಖೆಯ ಸೂಕ್ಷ್ಮ ನೀರಾವರಿ ವಿಭಾಗದ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಯೋಗೀಶ್ ಜಿ ಎಚ್ ಅವರು. ಡಾಕ್ಟರ್ ಯೋಗೀಶ್ ಅವರೇ, ತಮಗೆ ಈ ಎಲ್ಲ ಕೇಳುಗರ ಪರವಾಗಿ ರೈತ ಬಾಂಧವರ ಪರವಾಗಿ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಬನ್ನಿ, ತಾವು ಕೂಡ ನಮ್ಮ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನ ಕೇಳ್ರಿ, ಉತ್ತರವನ್ನು ಪಡ್ಕೊಳ್ರಿ. ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ಬರ್ಕೊಳ್ರಿ. ಫೋನ್ ಸಂಖ್ಯೆ ಈ ರೀತಿ ಇವೆ: 2230477, 2230477. ಇನ್ನೊಂದು ಫೋನ್ ಸಂಖ್ಯೆ 2230044888, 2230044888. ಎಸ್ಟಿಡಿ ಕೋಡ್ ಸಂಖ್ಯೆ 080. ದಯವಿಟ್ಟು ಕೇಳುವರಲ್ಲಿ ವಿನಂತಿ, ಸಂಬಂಧಿಸಿದ ಪ್ರಶ್ನೆಗಳನ್ನ ಅಷ್ಟೇ ಕೇಳಬೇಕು. ಇದು ಸೂಕ್ಷ್ಮ ನೀರಾವರಿ ಯೋಜನೆ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗ ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತಮ. ಉಳಿದವರು ಕೂಡ ಅನೇಕರು ಇದಕ್ಕಾಗಿ ಕೇಳಲಿಕ್ಕಾಗಿ ಕುಂತ್ಕೊಂಡಿರ್ತಾರೆ. ಅದಕ್ಕಾಗಿ ತಾವು ಸಂಬಂಧಿಸಿದ ವಿಷಯವಷ್ಟೇ ಕೇಳಿ, ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ, ಆದಷ್ಟು ಎಲ್ಲರಿಗೂ ಮಾಹಿತಿ ಸಿಗಲಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ಈ ಒಂದು ಯೋಜನೆಯನ್ನ ರೈತರಿಗೋಸ್ಕರ ನಾವು ತರ್ತಾ ಇದ್ದೇವೆ. ಬನ್ನಿ, ಹಾಗಿದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ, ಉತ್ತರವನ್ನು ಪಡ್ಕೊಳ್ರಿ. ಅದಕ್ಕಿಂತ ಪೂರ್ವದಲ್ಲಿ ಡಾಕ್ಟರ್ ಯೋಗೀಶ್ ಅವರೇ, ಈಗ ಇದೊಂದು ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತಾನೂ ಹೇಳ್ತಾರೆ ಅಂತ ಹೇಳಿದ್ರಿ. ಏನಿದು ಈ ಯೋಜನೆಯ ಪ್ರಾಮುಖ್ಯತೆ ಏನು? ಸೂಕ್ಷ್ಮ ಕೃಷಿ ನೀರಾವರಿ ಅಂದ್ರೆ ಏನು? ಈಗ ಇದು ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತಕ್ಕಂಥದ್ದು 2015-16 ಸಾಲಿನಿಂದ ಜಾರಿಗೆ ಬಂದಿದೆ. ಇದರಲ್ಲಿ ಪ್ರಮುಖವಾಗಿ ಸೂಕ್ಷ್ಮ ನೀರಾವರಿಯನ್ನ ಉತ್ತೇಜನ ಪಡಿಸ್ತಕ್ಕಂಥದ್ದು ಪ್ರಮುಖ ಉದ್ದೇಶ ಆಗಿದೆ. ಈ ಸೂಕ್ಷ್ಮ ನೀರಾವರಿಯನ್ನ ಯಾಕೆ ಉತ್ತೇಜನ ಪಡಿಸಬೇಕು ಅಂತಂತಂದ್ರೆ, ಪ್ರಮುಖವಾಗಿ ನಮಗೆ ಕ್ಷೇತ್ರ ಮಟ್ಟದಲ್ಲಿ ಯಾವುದೇ ರೈತರನ್ನ ನಾವು ಮಾತಾಡಿಸಿದಾಗ ಉತ್ತಮವಾದಂತಹ ಮಣ್ಣು ಉತ್ತಮವಾದಂತಹ ನೀರಿತ್ತು ಅಂತಂದ್ರೆ ಅವ್ರ ರೈತರು ಬಂಗಾರವನ್ನ ಬೆಳೀತಾರೆ. ಈ ನಿಟ್ಟಿನಲ್ಲಿ ಮಣ್ಣು ಎಲ್ಲಾ ಕಡೆನೂ ಇದೆ, ಆದ್ರೆ ಮಣ್ಣಿನ ಗುಣಮಟ್ಟ ಏನಾಗ್ತದೆ ಅಂದ್ರೆ ಹಲವಾರು ಸಂದರ್ಭಗಳಲ್ಲಿ ಕಡಿಮೆ ಆಗ್ತದೆ. ಯಾಕೆ ಕಡಿಮೆ ಆಗ್ತದೆ ಅಂದ್ರೆ, ಒಂದು ಮಳೆ ನೀರು ಬಂದು ಕೊಚ್ಚಿಕೊಂಡೋಗಿ ಕಡಿಮೆ ಆಗ್ತದೆ, ಇನ್ನೊಂದು ನಾವು ಬೋರ್ವೆಲ್ ನೀರನ್ನ ತೆಗೆದುಕೊಂಡು ಭೂಮಿಗೆ ಹೆಚ್ಚು ಫೀಡ್ ಮಾಡಿದಾಗ ಮಣ್ಣಿನಲ್ಲಿ ಲವಣಾಂಶಗಳು ಹೆಚ್ಚಾಗ್ತವೆ. ಲವಣಾಂಶಗಳು ಹೆಚ್ಚಾದಾಗ ಮಣ್ಣಿನ ಗುಣಧರ್ಮ ಕಡಿಮೆ ಆಗ್ತದೆ. ಹಾಗಾಗಿ ಮಣ್ಣಿನ ಗುಣಮಟ್ಟವನ್ನ ಕಾಪಾಡಿಕೊಂಡ್ಲಿಕ್ಕೆ, ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ, ಇರ್ತಕ್ಕಂತಹ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ ಪ್ರದೇಶವನ್ನ ನೀರಾವರಿ ಒಳಪಡಿಸಲಿಕ್ಕೆ, ರೈತ ನಷ್ಟ ಅನುಭವಿಸ್ತಕ್ಕಂಥದ್ದನ್ನ ಕಡಿಮೆ ಮಾಡಲಿಕ್ಕೆ, ಕೂಲಿಕಾರರ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲಿಕ್ಕೆ ರೈತರು ಸೂಕ್ಷ್ಮ ನೀರಾವರಿಯನ್ನ ಅಳವಡಿಕೆ ಮಾಡ್ಕೋಬೇಕು. ಇದಕ್ಕೆ ಕೇಂದ್ರ ಸರ್ಕಾರ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಹಣಕಾಸಿನ ವ್ಯವಸ್ಥೆಯನ್ನು ಕೊಡ್ತದೆ. ಆ ಎರಡೂ ಸೇರ್ಕೊಂಡು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು 60% ಕೇಂದ್ರ ಸರ್ಕಾರ ಕೊಡ್ತದೆ, ರಾಜ್ಯ ಸರ್ಕಾರ 40% ದುಡ್ಡನ್ನ ಹಾಕ್ತದೆ. ಇದರಲ್ಲಿ 55% ದುಡ್ಡನ್ನ ಸ್ವಲ್ಪ ಏರಿ ಡಾಕ್ಟರ್ ಯೋಗೀಶ್ ಅವರೇ, ಈಗ ಒಬ್ರು ಕರೆ ಮಾಡಿದ್ದಾರೆ, ಅವರಿಗೆ ಉತ್ತರ ಕೊಡ್ಬೇಕು. ಹೆಸರು ಹೇಳಿ, ಎಲ್ಲಿಂದ? ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ತುಳಸಿದಾಸ್ ಅಂತ, ಹುಣಸೂರು ತಾಲೂಕು ಎಂಗೆ ಇಂದ. ಕೇಳಿ ತುಳಸಿದಾಸ್ ಅವರೇ, ಸರ್ ಇದು ಸೂಕ್ಷ್ಮ ನೀರಾವರಿ ಅಂತಂದ್ರೆ ಅದು ಹನಿ ನೀರಾವರಿಗೆ ಸಂಬಂಧಪಟ್ಟದ್ದ ಅಥವಾ? ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಸೂಕ್ಷ್ಮ ನೀರಾವರಿ ಅಂತಂದ್ರೆ ಹನಿ ನೀರಾವರಿ ಬರ್ತದೆ, ತುಂತುರು ನೀರಾವರಿ ಬರ್ತದೆ. ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಅಂತೀವಿ, ತುಂತುರು ನೀರಾವರಿ ಅಂತಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಅಂತೀವಿ. ಎರಡು ಸೇರ್ಕೊಂಡಿರ್ತದೆ ಸರ್. ತುಂತುರು ಮತ್ತೆ ಹನಿ ನೀರಾವರಿ, ಅದು ಒಂದು ಎಕರೆಗೆ ಅದು ಅಳವಡಿಸ್ತೀನಂದ್ರೆ ಎಷ್ಟು ಖರ್ಚು ವೆಚ್ಚ ತಗೊಳ್ತದೆ? ಈಗ ನೋಡಿ, ನಮ್ಗೆ ತುಂತುರು ನೀರಾವರಿ ಅಳವಡಿಸ್ಕೊಳ್ತೀನಿ ಅಂತಂದ್ರೆ, ಒಂದು ಎಕರೆಗೆ ನಾವು ಸಹಾಯಧನವಾಗಿ ಅಂದ್ರೆ 2 ಇಂಚಿನ ಪೈಪ್ ಅನ್ನ ಅಳವಡಿಕೆ ಮಾಡ್ಕೊಂಡ್ರೆ, ಅಂದ್ರೆ 63 mm ಅಗಲದ ಪೈಪ್ ಗಳನ್ನ ಅಳವಡಿಕೆ ಮಾಡ್ಕೊಳ್ತೀನಿ ಅಂದ್ರೆ 19,429 ರೂಪಾಯಿ ಸಹಾಯಧನವನ್ನು ಕೊಡ್ತೇವೆ. 2.5 ಇಂಚಿನ ಪೈಪ್ ಅನ್ನ ನಾನು ಅಳವಡಿಕೆ ಮಾಡ್ಕೋತೀನಿ ಅಂತಂದ್ರೆ 21,775 ರೂಪಾಯಿನ ಸಹಾಯಧನದ ರೂಪದಲ್ಲಿ ಕೊಡ್ತೇವೆ. ಈ ವರ್ಷ ಪ್ರತಿ ಕಂಪನಿ ಸ್ವಲ್ಪ ದೂರ ಇಡಿ ತುಳಸಿ ದಾಸ್ ಅವರೇ, ರೆಡಿ ಸೆಟ್ ದೂರ ಇಡಿ ನಮ್ಗೆ. ಅದರಲ್ಲಿ ರೈತರ ವಂತಿಗೆ ಏನಿರ್ತದೆ, 10% ಕಟ್ಟಬೇಕಾಗ್ತದೆ. ಈ ವರ್ಷದಲ್ಲಿ ಆಲ್ಮೋಸ್ಟ್ ಎಲ್ಲಾ ರೈತರದ್ದು, ಸುಮಾರಷ್ಟು ಜನ ರೈತರಿಗೆ ಸೇಮ್ ಕಂಪ್ನಿಗಳಲ್ಲಿ ಸೇಮ್ ಇರ್ತದೆ. 4,139 ರೂಪಾಯಿ 2 ಇಂಚಿನ ಪೈಪ್ ಗಳಿಗೆ, 4,667 ರೂಪಾಯಿ 2.5 ಇಂಚಿನ ಪೈಪ್ ಗೆ ಕಟ್ಟಬೇಕು. ಕೆಲವೊಂದು ಕಂಪನಿಗಳದ್ದು ವ್ಯತ್ಯಾಸಗಳಿದೆ. 4,000 ಚಿಲ್ಲರೆ ಹೌದು. ಈಗ 1 ಹೆಕ್ಟೇರ್ ಅಂದ್ರೆ 2.5 ಎಕರೆಗೆ ಕಟ್ಟಿದ್ರೆ 30 ಪೈಪ್ ನ ಕೊಡ್ತಾರೆ, ಹಾಗೆ 5 ಜೆಟ್ ನ ಕೊಡ್ತಾರೆ, ಅದಕ್ಕೆ ಬೆಂಡು ಎಂಡ್ ಕ್ಯಾಪ್ ಇವನ್ನೆಲ್ಲವನ್ನು ಒದಗಿಸಿಕೊಡ್ತಾರೆ. ಮತ್ತೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಅದೇ ಹನಿ ನೀರಾವರಿ ಅದಕ್ಕೆ ಏನಾದ್ರು ಸಹಾಯ ಇದೆಯಾ ಕೃಷಿ ಇಲಾಖೆಯಿಂದ? ಹನಿ ನೀರಾವರಿಗೂ ಇದೆ. ಹನಿ ನೀರಾವರಿಗೆ ಅಂತ ಬಂದಾಗ ಈ ದೂರದಲ್ಲಿ ಬೆಳೀತಕ್ಕಂಥ ಬೆಳೆಗಳು, ಈಗ ಹತ್ತಿ ಇರ್ಬೋದು, ಕಬ್ಬು ಇರ್ಬೋದು, ತೊಗರಿ ಇರ್ಬೋದು, ಈ ಅರಳಿರ್ಬೋದು, ಇಂಥವನ್ನ ಆಲ್ಮೋಸ್ಟ್ 4 ಸಾಲುಗಳಲ್ಲಿ ನಾನು ಬೆಳಿತೀನಿ ಅಂತಂದಾಗ ಅಂತಹ ಬೆಳೆಗಳಲ್ಲಿ ಹನಿ ನೀರಾವರಿಯನ್ನ ಅಳವಡಿಕೆ ಮಾಡ್ಕೊಳ್ಲಿಕ್ಕೂ ಅವಕಾಶ ಇದೆ. ಇದು ಹನಿ ನೀರಾವರಿನ ಈಗ ನೀವು ಹೇಳದಂತ ಬೆಳೆಗೆ ಮಾತ್ರ ಅಳವಡಿಸ್ಬೋದು ಅಥವಾ ಅಡಿಕೆ ತೆಂಗು ಇತರ? ಇದು ನೋಡಿ, ಒಳ್ಳೆ ಪ್ರಶ್ನೆ. ಹನಿ ನೀರಾವರಿಯನ್ನ 3 ಇಲಾಖೆಗಳು ಅನುಷ್ಠಾನ ಮಾಡ್ತವೆ. ಒಂದು ಕೃಷಿ ಇಲಾಖೆ ಕೃಷಿ ಬೆಳೆಗಳಿಗೆ, ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ಬೆಳೆಗಳಿಗೆ ಅಂದ್ರೆ ಪ್ಲಾಂಟೇಷನ್ ಬೆಳೆಗಳಿರ್ಬೋದು ಅಥವಾ ತೋಟಗಾರಿಕೆ ಬೆಳೆಗಳಿರ್ಬೋದು. ರೇಷ್ಮೆ ಬೆಳೆಗಳಿಗೆ ರೇಷ್ಮೆ ಇಲಾಖೆ ಅನುಷ್ಠಾನ ಮಾಡ್ತದೆ. ನಾವು ಯಾವ ಬೆಳೆಯನ್ನ ಬೆಳಿತೀವಿ ಆ ಇಲಾಖೆಯನ್ನು ಅಪ್ರೋಚ್ ಮಾಡಿದ್ರೆ ಅವರು ಅನುಷ್ಠಾನ ಮಾಡಿಕೊಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ಹಲೋ, ನಾ ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ, ಮೈಸೂರಿಂದ. ಹಾಗೆ ನಿಮ್ ರೇಡಿಯೋ ಸೆಟ್ ದೂರ ಇಡಿ. ಕೇಳಿ ಪ್ರಶ್ನೆ ಅಷ್ಟೇ ಕೇಳಿ. ನಮಸ್ಕಾರಗಳು ದುರ್ಗ. ಕೇಳಿ ಪ್ರಶ್ನೆ. ಸರ್ ಸೂಕ್ಷ್ಮ ನೀರಾವರಿ ಅಂತ ಒಂದು ವರ್ಷ ಹಾಕಿದ್ರೆ ಸೂಕ್ಷ್ಮ ಅಂದ್ಮೇಲೆ ಯಾವ್ಯಾವ ಬೆಳೆಗೆ ಇದು ಅನುಕೂಲ? ಸೂಕ್ಷ್ಮವಾಗಿ ಅಂತ ಒಂದು ಪದ ಕೊಟ್ಬಿಟ್ಟಿದೀರ, ಅರ್ಥವೇನು? ಇದನ್ನ ಸ್ವಲ್ಪ ವಿವರಿಸ್ತಾ ಕೊಡಿ ಹುಡುಗರ ಹೇಳ್ತಾರೆ ಕೇಳಿ. ನಮಸ್ಕಾರ ಮಹದೇಶ್ ಶೆಟ್ರೆ. ಈಗ ಸೂಕ್ಷ್ಮ ಸೂಕ್ಷ್ಮ ಅಂತಂತಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಮೈಕ್ರೋ ಅಂತಂತೀವಿ. ಮೈಕ್ರೋ ಅಂದ್ರೆ ಅಂದ್ರೆ ನೀರನ್ನ ಹಿತವಾಗಿ ಮಿತವಾಗಿ ಬೇರು ಎಲ್ಲಿ ಬೆಳೀತಕ್ಕಂಥ ಜಾಗ ಇರ್ತದೆ ಆ ಜಾಗಕ್ಕೆ ಒದಗಿಸ್ತಕ್ಕಂಥ ತಂತ್ರಜ್ಞಾನಕ್ಕೆ ಸೂಕ್ಷ್ಮ ನೀರಾವರಿ ಅಂತ ಅಂತೀವಿ. ಇದು ಒಂದು ವಿಸ್ತಾರವಾದ ಅಂದ್ರೆ ಬ್ರಾಡ್ ಕಾನ್ಸೆಪ್ಟ್. ಅದರೊಳಗಡೆ ಬಂದಾಗ ಹನಿ ನೀರಾವರಿ ಇರ್ಬೋದು, ಸ್ಪ್ರಿಂಕ್ಲರ್ ಸಿಸ್ಟಮ್ ಇರ್ಬೋದು, ಇವೆರಡು ಮೇಜರ್ ಕಾಂಪೊನೆಂಟ್ಸ್ ಬರ್ತವೆ. ಈ ಹನಿ ನೀರಾವರಿ ಅಂತ ಬಂದಾಗ ಡ್ರಿಪ್ ಇರಿಗೇಷನ್ ಅಂತ ಅಂತೀವಿ. ಈ ಸ್ಪ್ರಿಂಕ್ಲರ್ ಇರಿಗೇಷನ್ ಬಂದಾಗ ಮೈಕ್ರೋ ಸ್ಪ್ರಿಂಕ್ಲರ್ ಬರ್ತದೆ, ಇನ್ನೊಂದು ಪೋರ್ಟಬಲ್ ಸ್ಪ್ರಿಂಕ್ಲರ್ ಬರ್ತದೆ. ಈ ತರದನ್ನ ತಂತ್ರಜ್ಞಾನನ ನಾವು ಮಾಡ್ಕೋತೀವಿ. ಯಾವ ಬೆಳೆನಲ್ಲಿ ಮಾಡಬಹುದು ಅಂತಂತಂದ್ರೆ ಈಗ ನೋಡಿ, ಈ ಯಾವ ಬೆಳೆಗಳನ್ನ ಒಂದಡಿ ಸಾಲುಗಳಲ್ಲಿ ಬೆಳಿತೀವಿ, ಈಗ ನಾವು ಉದ್ದು ಬೆಳಿತೀವಿ, ಅವರೆ ಬೆಳಿತೀವಿ, ಸೂರ್ಯಕಾಂತಿ ಬೆಳಿತೀವಿ, ಈ ತರದ ಒಂದಡಿ ಸಾಲಿನಲ್ಲಿ ಹತ್ತಿರದಲ್ಲಿ ಬೆಳೀತಕ್ಕಂಥ ಶೇಂಗಾ ಬೆಳೆ ಇರಬಹುದು, ಇಂತಹ ಬೆಳೆಗಳಲ್ಲಿ ನಾವು ತುಂತುರು ನೀರಾವರಿಯನ್ನ ಅಳವಡಿಕೆ ಮಾಡ್ಕೊಂಡು ಸ್ಪ್ರಿಂಕ್ಲರ್ ಅಂದ್ರೆ ಇದೇನಪ್ಪ ಅಂತಂತಂದ್ರೆ ಕೃತಕವಾಗಿ ಮಳೆಯನ್ನ ಸೃಜನೆ ಮಾಡ್ತಕ್ಕಂಥದ್ದು. ಭತ್ತಕ್ಕೂ ಸಹಿತ ಸ್ಪ್ರಿಂಕ್ಲರ್ನ ಮಾಡಿ ಮಾಡಬಹುದು. ಯಾಕೆಂತಂತಂದ್ರೆ ನಾನು ಮೈಸೂರಿನಲ್ಲಿದ್ದಾಗ ಪಿರಿಯಾಪಟ್ಟಣದಲ್ಲಿ ಒಬ್ಬ ರೈತರ ಹತ್ರ ತೆಂಗಿನ ಮಧ್ಯದಲ್ಲಿ ಸ್ಪ್ರಿಂಕ್ಲರ್ನ ಹಾಕಿ ಬೆಳೆದಿರ್ತಕ್ಕಂಥದ್ದನ್ನ ನಾನು ನೋಡಿದೀನಿ, ಮಾಡಿಸಿದೀನಿ, ಮಾಡಬಹುದು. ಬಟ್ ಏನಂತಂತಂದ್ರೆ ಭತ್ತ ಎಲ್ಲಿ ಈ ನಾಲಾ ಪ್ರದೇಶ ಇರ್ತದೆ, ನಾಲಾ ಪ್ರದೇಶಗಳಲ್ಲಿ ನೀರನ್ನ ನಿಲ್ಲಿಸಿಬಿಟ್ಟು ಬೆಳೀತಕ್ಕಂಥದ್ದು ರೂಢಿನಲ್ಲಿದೆ. ಎಲ್ಲ ಸುತ್ತಲವರೆಲ್ಲರೂ ನೀರು ನಿಲ್ಲಿಸ್ತಾರೆ, ನಾನ್ ಮಾತ್ರ ಬೆಳಿತೀನಿ ಅಂತಂದ್ರೆ ಕಷ್ಟ ಆಗ್ತದೆ. ಯಾರು ರೈತರು ಬೋರ್ವೆಲ್ ಅನ್ನು ಅವಲಂಬಿಸಿಕೊಂಡಿರ್ತಾರೆ ಅಂತಹ ರೈತರು ಒಣ ಬೇಸಾಯದಲ್ಲಿ ಸುತ್ತಮುತ್ತಲು ಯಾರು ಬೆಳಿತಿಲ್ಲ ಅಂತಂದಾಗ ಭತ್ತಕ್ಕೂ ಸಹಿತ ಅಳವಡಿಕೆ ಮಾಡ್ಕೋಬಹುದು. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಥ್ಯಾಂಕ್ ಯು. ಮುಂದಿನ ಕರೆ. ಹಲೋ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಸೂಕ್ಷ್ಮ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ತಾವು ಕೇಳಬಹುದು. ಹೆಸರು ಹೇಳಿ ಸರ್, ಎಲ್ಲಿಂದ? ನಾವು ರಾಯಬಾಗದಿಂದ ಭೀಮರಾವ್ ಕುಕ್ಕಾಟೆ ಮಾತಾಡಿದ್ರಿ. ಕೇಳ್ರಿ ಭೀಮರಾವ್ ಅವರೇ, ರೆಡಿ ಸರ್? ದೂರ ರೆಡಿ ಸರ್. ಹ್ಞೂ, ನಮ್ದ ಒಂದು ಬೋರ್ವೆಲ್ ಐತ್ರಿ. ಅದ್ ಬೋರ್ವೆಲ್ದಾಗ ಗುಣಮಟ್ಟದ ನೀರ್ ಬರಂಗಿಲ್ರಿ, ಹೆಂಗ್ ಮಾಡ್ಬೇಕ್ರಿ ಸರ್? ಈಗ ಗುಣಮಟ್ಟದ ನೀರ್ ಬರ್ತಾ ಇಲ್ಲ ಅಂತಂದ್ರೆ, ಒಂದು ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಆ ನೀರನ್ನ ನಾನು ತೆಗೆದುಕೊಂಡೋಗಿ ಸ್ಯಾಂಪಲ್ ನ ಕೊಟ್ಟಾಗ ಅದನ್ನ ಪರಿಶೀಲನೆ ಮಾಡಿ ವರದಿಯನ್ನ ಕೊಡ್ತಾರೆ. ಅದರಲ್ಲಿ ಇಸಿ ಅಂತಕ್ಕಂಥದ್ದು ಇರ್ತದೆ. ಆ ಇಸಿ ಮತ್ತೆ ಎಸ್ ಇ ಆರ್ ಅಂತಕ್ಕಂಥದ್ದನ್ನ ಎರಡನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಏನಾದ್ರೂ ವೇರಿಯೇಷನ್ ಇತ್ತು ಅಂತಂತಂದ್ರೆ ನಾವು ಆ ನೀರನ್ನ ಟ್ರೀಟ್ಮೆಂಟ್ ಮಾಡಿ ಬಳಕೆ ಮಾಡಬೇಕಾಗ್ತದೆ. ಏನಾಗ್ತದೆ, ನೀರನ್ನ ಡ್ರಿಪ್ ಅಲ್ಲೇ ಕೊಡಿ ಅಥವಾ ಸ್ಪ್ರಿಂಕ್ಲರ್ ಅಲ್ಲಿ ಕೊಡಿ, ನೀರನ್ನ ಜಮೀನಿನಲ್ಲಿ ಆಯಿಸಿದಾಗ ಆ ಜಮೀನಿನಲ್ಲಿ ಮಣ್ಣಿನ ಮೇಲೆ ಬೆಳ್ ಬೆಳ್ಳಿಗೆ ಏನೋ ಸುಣ್ಣ ಚೆಲ್ಲಿದಾರೇನೋ ಅಥವಾ ಏನೋ ಬಿಳಿದೇನೋ ಚೆಲ್ಲಿದಾರೇನೋ ಅಂತಕ್ಕಂಥ ಭಾಸವಾಗ್ತದೆ ಅಂತಂದ್ರೆ ನಿಮ್ಮ ಮಣ್ಣಿನ ನೀರಿನಲ್ಲಿ ಉಪ್ಪಿನ ಅಂಶ ಜಾಸ್ತಿ ಆಗಿದೆ ಅಂತಂದ್. ಅದನ್ನ ತಡಿಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಒಂದು ಕೃಷಿ ಹೊಂಡವನ್ನ ಮಾಡ್ಕೊಂಡು ಒಂದ್ 24 ಗಂಟೆ ನೀರನ್ನ ಕೃಷಿ ಹೊಂಡದಲ್ಲಿ ನಿಲ್ಲಿಸ್ಬೇಕು. ನಿಲ್ಲಿಸಿದಾಗ ಏನಾಗ್ತದೆ, ಆ ನೀರಿನಲ್ಲಿರ್ತಕ್ಕಂತಹ ಉಪ್ಪಿನ ಅಂಶ ಸೆಟ್ಲ್ ಆಗ್ತದೆ. ಆ 24 ಗಂಟೆ ಆದ್ಮೇಲೆ ಒಂದ್ ಅಡಿ ಎತ್ತರ ತಳದಿಂದ ಒಂದಡಿ ಎತ್ತರದಲ್ಲಿ ನಾವು ಮೋಟರ್ನ ಕೂರಿಸಿ ನಾವು ಅಲ್ಲಿಂದ ನೀರನ್ನ ಎತ್ಕೊಂಡಾಗ ನಿಮ್ಮ ಸಾಲ್ಟ್ ಎಲ್ಲ ಕೃಷಿ ಹೊಂಡದಲ್ಲಿ ಉಳಿತದೆ. ಉತ್ತಮವಾದಂತ ನೀರು ಜಮೀನಿಗೆ ಹೋಗ್ತದೆ, ಜಮೀನಿನ ಮಣ್ಣು ಉಳಿತದೆ. ಆಯ್ತ್ರಿ ಭೀಮರಾವ್ ಅವರೇ, ನಮಸ್ಕಾರ. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಸೂಕ್ಷ್ಮ ನೀರಾವರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳಬಹುದು. ಹೇಳಿ ಸರ್, ಎಲ್ಲಿಂದ? ಹಲೋ, ನಮಸ್ತೆ ಸರ್. ನಮಸ್ತೆ. ನಮ್ದು ಸರ್ ಕೊಪ್ಪಳ ಜಿಲ್ಲಾ ಕನಕಗಿರಿ ತಾಲೂಕು ಹುಣಾಯಿದ್ರ ಹೋಬಳಿ ಗೌರಿಪುರಿಂದ ಶಂಕರಪ್ಪ ತಿನ್ನ ಅಂತ ಸರ್ ಮಾತಾಡಿದ್ರೆ. ಆಯ್ತು, ಕೇಳಿ ಶಂಕರಪ್ಪ ಅವರೇ. ಸರ್, ಇದು ಸೂಕ್ಷ್ಮ ನೀರಾವರಿ ನಮ್ಮಲ್ಲಿ ಹುಲೇದ ಹೋಬಳಿ ಕೊಡ್ತಾ ಇದಾರೆ ಸರ್. ಇವ ತನಿವಿ ಕಂಪ್ನಿ ಅಂತ ಕೊಟ್ಟಿದಾರೆ ಸರ್, ಓಸೈತಾರೆ. ಅದು ಕಪ್ಲಿಂಗ್ ಎಲ್ಲ ಜಲ್ದಿ ಕಿತ್ತು ಬೇಗನೆ ಹಾಳಾಗ್ಬಿಡ್ತಾರೆ. ಈಗ ಆವಾಗಲೇ ಸರ್ ಈಗ ಒಂದ್ 7-8 ವರ್ಷದಿಂದ ಜೈನ್ ಕಂಪ್ನಿ ಅಂತ ಕೊಟ್ಟಿದ್ದ ಸರ್, ಆವಾಗಲೇ ಒಂದು 10 ವರ್ಷದಿಂದ ರೀ. ಹೌದು, ಭಾರಿ ಕ್ವಾಲಿಟಿ ಉತ್ತಮ ಇತ್ತು ಸರ್. ಇದು ತಂದು 1 ವರ್ಷ ಆಗಿದೆ ಸರ್, ಕಿತ್ ಬಿಡ ಸರ್ ಪೈಪು. ಅಂದ್ರೆ ಈಗ ನೀವು 1 ವರ್ಷ ಕೊಟ್ಟ ಪೈಪು ಮತ್ತೆ ನೆಕ್ಸ್ಟ್ 7 ವರ್ಷ ಕೊಡಂಗ ಸರ್? ಹೌದು ಹೌದು, ಹಂಗೆ ಸರ್. ಓಕೆ, ಈಗ ಶಂಕರಪ್ಪನವ್ರೆ, ಈಗ ನಮ್ಮಲ್ಲಿ ಏನಾಗಿದೆ ಗೊತ್ತಾ, ನಮ್ಮಲ್ಲಿ ಒಟ್ಟಾರೆಯಾಗಿ 135 ಕಂಪನಿಗಳು ಅಪ್ರೂವ್ ಆಗಿರ್ತವೆ. ಅಂದ್ರೆ ರಾಜ್ಯ ಸರ್ಕಾರದಿಂದ 135 ಕಂಪನಿಗಳನ್ನ ನಾವು ರಾಜ್ಯ ಮಟ್ಟದಲ್ಲಿ ಅನುಮೋದನೆ ಮಾಡಿರ್ತೇವೆ. ಬರೀ ತನ್ವಿ ಕಂಪನಿದ ಏನಾದ್ರೂ ಕಂಪ್ಲೇಂಟ್ ಇತ್ತು ಅಂತಂತಂದ್ರೆ ದಯಮಾಡಿ ಹತ್ತಿರದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಹೋಗಿ ಭೇಟಿ ಮಾಡಿ ಅವರು ಇಮ್ಮಿಡಿಯೇಟ್ ಆಗಿ ಅದೇನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ರೆಕ್ಟಿಫಿಕೇಶನ್ ಮಾಡಿಕೊಡ್ತಾರೆ. ಮತ್ತೆ ನಮ್ಮ ರೈತರಿಗೆ ಕೇಳ್ಕೊಳ್ತಕ್ಕಂಥದ್ದು ಏನಂತಂದ್ರೆ, ನಿಮಗೆ ಯಾವ ಕಂಪನಿ ಇಷ್ಟನೋ ಆ ಕಂಪನಿದನ್ನೇ ಕೇಳಬಹುದು. ನಾನು ಇಂಥ ಕಂಪನಿದನ್ನೇ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಎಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಸರ್. ಎಲ್ಲ ನಿರ್ದೇಶಕರು ಏನ್ ಮಾತು ಸರ್, ಒಳ್ಳೆ ಜೈನ್ ಕಂಪ್ನಿ ಅಂತ ಪೈಪ್ ಆಯ್ಕೆ ಮಾಡ್ಕೊಂಡ್ ಸರ್ ರೈತರು ನೀವು ಸರ್ವಜ್ಞ ಮಾಡಿ ಸರ್, ದಯವಿಟ್ಟು ಅಲ್ಲ ಹೊಲದಲ್ಲಿ ನೀರಾವರಿ ತೊಂದರೆ ಆಗುತ್ತೆ ಅಂದ್ರೆ ಮತ್ತೆ ನಾವು ಚಿಂತೆ ಮಾಡ್ಕೊಂತ ನೀವು ಜೈನ್ ಆಯ್ಕೆನೆ ಮಾಡ್ಕೋಬಹುದಲ್ಲ, ನೀವು ನೀವೇ ಆಯ್ಕೆ ಮಾಡ್ಕೋಬಹುದು. ಅದೇ ಕಂಪನಿದೇ ಬೇಕು ಅಂತ ಹೇಳಿ ನೀವು ಮನವಿ ಮಾಡಬಹುದು. ಮನವಿ ಮಾಡಿ ನಿಮ್ದು ಯಾವ ಹೋಬಳಿ ಬರ್ತದೆ ಹೇಳಿ? ನಮ್ಮ ಹುಲೇದ್ರ ಹೋಬಳಿ ಸರ್, ಕನಕಗಿರಿ ತಾಲೂಕು. ಕನಕಗಿರಿ ತಾಲೂಕು, ಕನಕಗಿರಿ ತಾಲೂಕು. ಓಕೆ ಆಯ್ತು, ಹೇಳ್ತೀನಿ ನಾನು ಅವ್ರಿಗೆ. ಓಕೆ ಸರ್, 30 ರೈತರು ಮಾಡಿ ನಾವು ಕೊಡ್ತೀವಿ ಸರ್ ಜೈನ್ ಕಂಪ್ನಿಗೆ. ನಿಮ್ಗೆ ಅದು ಜಂಟಿ ಕೃಷಿ ನಿರ್ದೇಶಕರಿಗೆ ಮಾಹಿತಿ ಕೊಡಿ, ಈಗಾಗಲೇ ಏನಾಗಿದೆ ಅನಾಹುತ ಅಂತ. ಭೇಟಿಯಾಗಿ ನಿಮ್ದು ಹೇಳಿ ಅದನ್ನ. ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ, ಸೂಕ್ಷ್ಮ ನೀರಾವರಿ ಯೋಜನೆ ಕುರಿತು ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ. ಹೆಸರೇಳಿ ಸರ್, ಎಲ್ಲಿಂದ? ನಮಸ್ತೆ ರೀ. ನಮಸ್ಕಾರ ಸರ್, ನಾನು ಕುಂದಾನಗರಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೊಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರೆ. ಬೆಳಗಾವಿ ಜಿಲ್ಲೆಯಿಂದ? ಹ್ಞೂ ರೀ. ಹ್ಞೂ ಹೇಳಿ. ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರೆ. ಹೇಳಿ ಹೇಳಿ ಹಿರೇಮಠ ಅವ್ರೆ. ಅದು ನಾವು ಹನಿ ನೀರಾವರಿ ಮಾಡಿದ್ರೆ ಒಳ್ಳೇದ್ರು, ತುಂತುರು ನೀರಾವರಿ ಮಾಡಿದ್ರೆ ಸರ್ ಒಳ್ಳೇದು ಅಂತೇಳಿ ನನ್ನ ಪ್ರಶ್ನೆ ಇದೆ. ಈಗ ನೋಡಿ, ಈಗ ತುಂತುರು ನೀರಾವರಿ ಅಂತಂದ್ರೆ 50% ನೀರನ್ನ ಉಳಿಸಬಹುದು. ಈಗ ನಾವು ಆಯೋ ನೀರು ಮಾಡ್ತಾ ಇರ್ತೀವಿ, ಆಯೋ ನೀರಿನಲ್ಲಿ ನಾ ಬೆಳೆ ಬೆಳೆಯೋದಕ್ಕೆ ಹೋಲಿಸ್ಕೊಂಡಾಗ ತುಂತುರು ನೀರಾವರಿ ಮಾಡಿದಾಗ ನಾನು 50% ನೀರನ್ನ ಉಳಿಸಬಹುದು. ಅಂದ್ರೆ 1 ಎಕರೆ ಆಯ ನೀರಿನಲ್ಲಿ ಬೆಳೀತಕ್ಕಂಥದ್ದನ್ನ ತುಂತುರು ನೀರಾವರಿ ಮಾಡಿದಾಗ ನಾವು 2-3 ಎಕರೆನಲ್ಲಿ ನೀರಾವರಿ ಮಾಡಬಹುದು. ಹನಿ ನೀರಾವರಿ ಮಾಡಿದಾಗ 1 ಎಕರೆ ಆಯ ನೀರಿನಲ್ಲಿ ಮಾಡ್ತಕ್ಕಂಥದ್ದ ನೀರಿನಿಂದ ಆಲ್ಮೋಸ್ಟ್ 4-5 ಎಕರೆನಲ್ಲಿ ಮಾಡಬಹುದು. ಹಾಗಾಗಿ ಹನಿ ನೀರಾವರಿ ತುಂಬಾ ಒಳ್ಳೇದು. ಸರ್ಕಾರದಿಂದ ಸಹಾಯ ಸೌಲಭ್ಯ ಸಿಗ್ತದೆ ಸರ್? ಹೌದು, ಹನಿ ನೀರಾವರಿಗೂ ಸಹಿತ ಸಹಾಯಧನ ಸಿಗ್ತದೆ. ಎಕ್ಸಾಂಪಲ್, ಈಗ 4 ಅಡಿ ಸಾಲಿನಲ್ಲಿ ನಾನು ಬೆಳೆನ ಬೆಳಿತೀನಿ ಅಂತಂದ್ರೆ 1 ಎಕರೆಗೆ ಅಂದಾಜು ಅಂತಂದ್ರೆ 125,000-130,000 ರೂಪಾಯಿ ತನಕ ಆಗ್ತದೆ. ಯಾವ್ಯಾವ ಮೆಟೀರಿಯಲ್ ಹಾಕ್ತಿವಿ, ಎಷ್ಟು ಮೈನ್ ಪೈಪ್ ಹಾಕ್ತಿವಿ, ಎಷ್ಟು ಲ್ಯಾಟ್ರಲ್ಸ್ ಹಾಕ್ತಿವಿ, ಅದ್ರ ಮೇಲೆ 125,000-130,000 ರೂಪಾಯಿ ಆಗ್ತದೆ. ಅದರಲ್ಲಿ ನಿಮಗೆ 115,000 ರೂಪಾಯಿಯಿಂದ 15,000 ಸಬ್ಸಿಡಿ ಸಿಗ್ತದೆ. ಅಂದ್ರೆ 90% ಸಹಾಯಧನ ಸಿಗ್ತದೆ. ಅದನ್ನ ಬಳಕೆ ಮಾಡ್ಕೊಂಡು ಇನ್ನ 10% ನೀವು ತುಂಬಿಬಿಟ್ಟು ಬೆಳೆಗಳಿಗೆ ಮಾಡಿಸಬೇಕಾಗ್ತದೆ. ನೀವು ಕರೆ ಮಾಡೋದಕ್ಕೂ ಕೂಡ ತಮಗೂ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಸೂಕ್ಷ್ಮ ನೀರಾವರಿ ಯೋಜನೆ ಇದು ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿರುತ್ತೆ. ಹೆಸರೇಳಿ ಸರ್, ಎಲ್ಲಿಂದ? ರೇಡಿಯೋ ಸೆಟ್ ದೂರ ಹೇಳಿ. ಇನ್ನೊಮ್ಮೆ ಕೇಳಿ, ಹೆಸರೇಳಿ, ಎಲ್ಲಿಂದ ದೂರ? ರೇಡಿಯೋ ಸೆಟ್ ದೂರ ಹೇಳಿ. ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಲಚ್ಚಾಡದಿಂದ್ರಿ ಸರ್. ಹೆಸರು? ಮಲ್ಲನಗೌಡ ಭೀಮನಗೌಡ ಪಾಟೀಲ್ ರೀ. ಕೇಳಿ ಪಾಟೀಲ್ ರೀ, ಪ್ರಶ್ನ. ಅದು ನಮ್ಮದು 150 ನಿಂಬೆ ಗಿಡ ಹಚ್ಚಿದೀವ್ರಿ, ಅದಕ್ಕೆ ಡ್ರಿಪ್ ಇಂದ ಇದು ಹೌದು. ಆಮೇಲೆ 150 ನಿಂಬೆ ಗಿಡ ಹಚ್ಚಿದೀವ್ರಿ. ಹ್ಮ್, ಆಯ್ತು. ಮುಂದೆ ಅದಕ್ಕೆ ಈಗ ಮಲ್ಲನಗೌಡ ಪಾಟೀಲ್ ರೇ, ಈಗ ನೀವು ಅಲ್ಲಿ ನಿಮ್ಮ ಇಂಡಿ ತಾಲೂಕಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಇರ್ತದೆ. ನೀವು ಅಲ್ಲಿಗೆ ಹೋಗಿ ಭೇಟಿ ಮಾಡಿದಾಗ ನಿಮಗೆ ಆ ಡ್ರಿಪ್ ನ ಮಾಡ್ಲಿಕ್ಕೆ ಅವರು ಸಹಾಯಧನ ಎಷ್ಟು, ಎಸ್ಟಿಮೇಟ್ ಕಾಸ್ಟ್ ಎಷ್ಟು ಅಂತಕ್ಕಂಥದ್ದನ್ನ ಕೊಡ್ತಾರೆ. ಒಂದು ನೀವು ಹೋಗಿ ಅರ್ಜಿಯನ್ನ ಕೊಡಬೇಕು. ಅರ್ಜಿಯನ್ನ ಕೊಟ್ಟಾಗ ಅವ್ರೇನ್ ಮಾಡ್ತಾರೆ, ಕಂಪನಿಯವ್ರು ಬಂದು ಈ ಬೆಳೆಯನ್ನ ಅಂತರವನ್ನ ಗಮನಿಸಿ ಎಷ್ಟು ಸಾಲುಗಳಲ್ಲಿ ಡ್ರಿಪ್ ಲೈನ್ ಅನ್ನು ಹಾಕಬೇಕು ಅಂತಕ್ಕಂಥದ್ದನ್ನ ಅಂದಾಜು ಪಟ್ಟಿಯನ್ನ ಮಾಡಿ ಅಲ್ಲಿ ನಿಮ್ಗೆ ಟೋಟಲ್ ಪೂರ್ಣ ವೆಚ್ಚ ಎಷ್ಟಾಗುತ್ತೆ ಅಂತಕ್ಕಂತ ತಿಳಿಸ್ತಾರೆ. ಅದನ್ನ ಆಧರಿಸಿ ನೀವು 10% ದುಡ್ಡನ್ನ ಕಟ್ಟಬೇಕಾಗ್ತದೆ. ಅಲ್ಲಿಗೆ ಹೋಗಿ ಭೇಟಿ ಆದ್ರೆ ನಿಮ್ಗೆ ಹೇಳ್ತಾರೆ. 1 ಎಕರೆ ಕಟ್ಟೋದ್ರಿ ಸರ್? ಅದೇ ನಿಮ್ಗೆ ಅಂದಾಜು ಕೊಡ್ತಾರೆ ಅಲ್ಲಿಗೆ ಹೋದಾಗ. ಎಕ್ಸಾಂಪಲ್, ನಾವೇನ್ ಮಾಡ್ತೀವಿ ಅಂತ ನಿಂಬೆ ಗಿಡ ಅಂತಂದ್ರೆ ತುಂಬಾ ದೂರ ದೂರ ಬರ್ತದೆ. ಈಗ ಅವಾಗ ನಿಮ್ಗೆ 1 ಎಕರೆಗೆ ನಿಮ್ಗೆ ಆಲ್ಮೋಸ್ಟ್ 35,000-40,000 ರೂಪಾಯಿ ಅಂದಾಜಿಗೆ ಬರ್ತದೆ. ನೀವು ಏನಾದ್ರು ಫಿಲ್ಟರ್ ಜಾಸ್ತಿ ಹಾಕ್ಸ್ಕೋತೀನಿ, ಮೈನ್ ಪೈಪ್ ಜಾಸ್ತಿ ಹಾಕ್ಸ್ಕೋತೀನಿ, ಲ್ಯಾಟ್ರಲ್ಸ್ ಜಾಸ್ತಿ ಹಾಕ್ಸ್ಕೋತೀನಿ ಅಂತಂದ್ರೆ ಅಪ್ ಟು 50,000 ಬರ್ತದೆ. ಅದರಲ್ಲಿ ನಿಮ್ಗೆ 90% ಸಬ್ಸಿಡಿನ ನಿಮ್ಗೆ ಕೊಡ್ತಾರೆ. ನಮಸ್ಕಾರ ರೀ ಮಲ್ಲನಗೌಡ್ರೆ, ಥ್ಯಾಂಕ್ ಯು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ ಸೂಕ್ಷ್ಮ ನೀರಾವರಿ ಯೋಜನೆ. ಹೆಸರೇಳಿ ಸರ್, ಎಲ್ಲಿಂದ? ಹೇಳಿ ಕೇಳಿ ವೆಂಕಟೇಶ್ ಅವರ. ಸರ್, ನಾವು ಮಂಡ ಐತೆ ಡ್ರಿಪ್ ಮಾಡಿದ್ರೆ ಕಬ್ಗೆ. ಮೊದ್ಲು ಸರಿ ತೋಟಗಾರಿಕೆ ಇಲಾಖೆಯಿಂದ ತರಕಾರಿಗೆ ಏನ್ ಮಾಡಿಸಿದ್ರಿ? ಈ ತಿರ್ಗಾ ನೆಕ್ಸ್ಟ್ ಇನ್ನೇ ವರ್ಷಕ್ಕೆ ಕಬ್ಗೆ ಏನ್ ಮಾಡ್ತಿದ್ರು. ಈಗ ನೀವ್ ಹೇಳ್ತಾರ ಏನಂದ್ರೆ ಇದು ಮಾಮೂಲಿ ಪಿ ಯು ಸಿ ಪೈಪ್ ಮತ್ತೆ ವಾಲ್ಲೋ ರಿಂಚೂರಿ ಬೆಂಡು ಏರೋಲ್ ಎಲ್ಲ ಕೊಡ್ತಾರೆ ಅಂತ ಹೇಳ್ತಿದ್ರಿ. ಹೌದು. ಅವ್ರ ಏನ್ ಮಾಡ್ತಾರೆ ಅಂದ್ರೆ ಈಗ ಮಧ್ಯವರ್ತಿಗಳು ಮಾಮೂಲಿ ಇವರು ಕಂಟ್ರಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಎಕರೆಗೆ 4,000 ಕಟ್ಕೋತಾರೆ. ಎಕರೆಗೆ 4,000 ಅಂತಾರೆ? ಕಟ್ಕೋತಾರೆ. ಬರೀ ರಿಂಚೂರಿ ಫಿಲ್ಟರ್ ಮತ್ತೆ ನ್ಯಾಟ್ರಲ್ 3,000 ಮೀಟರ್ ಕೊಟ್ಬಿಟ್ಬಿಡ್ತಾರೆ. ಕೊಡ್ತಾರೆ. ಈಗ ಒಂದು ಏನಂತಂದ್ರೆ, ನಿಮಗೆ ನಿಮ್ಮ ಜಮೀನಿಗೆ ಬಂದು ಅವರು ಕಂಪನಿಯವರು ಮತ್ತೆ ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳು ಬಂದು ಅದನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಒಂದು ಎಸ್ಟಿಮೇಟ್ ಅನ್ನ ಕೊಡ್ತಾರೆ. ಆ ಎಸ್ಟಿಮೇಟ್ ನಲ್ಲಿ ಏನೇನೆಲ್ಲ ಐಟಮ್ನ ಹಾಕ್ತಿವಿ ಅಂತಕ್ಕಂಥದ್ದನ್ನ ನಿಮ್ಗೆ ತಿಳಿಸಿಕೊಟ್ಟಿರ್ತಾರೆ. ಅಷ್ಟು ಐಟಮ್ಗಳಿಗೆ ಮಾತ್ರ ತಗಲ್ತಕ್ಕಂತಹ 10% ದುಡ್ಡನ್ನ ಕಟ್ಸ್ಕೊತಾರೆ. ಸರ್ ಇಲ್ಲ ಇಲ್ಲ, ಆ ತರ ಏನು ಮಾಡಲಿಲ್ಲ. ಮಾಮೂಲಿ ಕೃಷಿ ಇಲಾಖೆಗೆ ಅದಕ್ಕಾಗುವಂತ ಕಬ್ಬು ಏನ್ ಬೇಕಾದ್ರೆ ತಗೊಂಡ್ರು. ಸಣ್ಣ ಹಿಡುವಳಿ ಪತ್ರ ಮತ್ತೆ ಕೊಳವೆ ಬಾವಿ ಪತ್ರ ಮತ್ತೆ ಇನ್ನೊಂದು ಇದಾದ್ರಲ್ಲ ಅದೊಂದು ಕೊಡುವವು ಆ ಪಾಸ್ಬುಕ್ ಜೆರಾಕ್ಸ್ ಫೋಟೋ ತಗೊಂಡ್ರು. ಕೊಟ್ಟು ಕಟ್ಟಿಸ್ಕೊಂಡು ಒಂದ್ ವಾರ ಬಿಟ್ಟು ಕಟ್ಟೆ ಇದು ಮಾಮೂಲಿ ಇದು ನ್ಯಾಟ್ರಲ್ ಕೊಟ್ರು 3,000 ಮೀಟರ್ ಒಂದ್ ಎಕರೆಗೆ ಮತ್ತೆ ರಿಂಚ್ ಮತ್ತೆ ಫಿಲ್ಟರ್ ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ ಬರ್ತಕ್ಕಂಥದ್ದು ಅಷ್ಟೇ ಬರ್ತಕ್ಕಂಥದ್ದು ಅದನ್ನ ಅಂದ್ರೆ ಫೀಲ್ಡ್ ನಲ್ಲಿ ಡಿಸೈನ್ ಮಾಡಿ ಲೇಔಟ್ ಮಾಡ್ತಕ್ಕಂಥದ್ದು ಅಂದ್ರೆ ನೀವೆಲ್ಲ ಕೆಲಸ ಮಾಡಿಕೊಡ್ಬೇಕು. ಅವರು ಬಂದು ಲೇಔಟ್ ಮಾಡ್ತಕ್ಕಂಥ ಕೆಲಸವನ್ನ ಅದ್ ಮಾಡ್ತಾರೆ. ಅದ್ರಲ್ಲಿ 10% ದುಡ್ಡು ಮಾತ್ರ ಕಟ್ಸ್ಕೋತಾರೆ. ಕೃಷಿ ಇಲಾಖೆಯಿಂದ ಕೊಡಬಹುದಲ್ಲ ಸರ್? ಇದು ನೇರವಾಗಿ ಕೃಷಿ ಇಲಾಖೆಯಿಂದಾನೇ ಕೊಡೋದು. ನೀವು ನೀವು ಯಾವುದೇ ಕಂಪನಿ ಏನಾಗ್ತದೆ ಗೊತ್ತಾ, ನಾನು ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ, ಯಾರೋ ಹತ್ತಿರದ ಡೀಲರ್ ಇದಾರೆ ಅಂತಂದು ಡೈರೆಕ್ಟ್ ಡೀಲರ್ ಹತ್ರ ಹೋಗಿ ಸಂಪರ್ಕ ಮಾಡಿ ಅವ್ರು ಹೇಳ್ದಂಗೆ ನಡ್ಕೋಬಾರ್ದು. ದಯಮಾಡಿ ಹತ್ತಿರದ ಹೋಬಳಿ ಕೇಂದ್ರ ಇರ್ತದೆ, ಹೋಬಳಿಗೆ ಹೋಗಿ ಅರ್ಜಿಯನ್ನ ಕೊಡಿ. ಅರ್ಜಿಯನ್ನ ಕೊಟ್ಟು ಅಲ್ಲಿ ಅವ್ರು ಹೇಳ್ತಾರೆ, ಗೈಡ್ ಮಾಡ್ತಾರೆ ನಿಮ್ಗೆ. ಮತ್ತೆ ನಿಮ್ಮ ನಿಮ್ಮ ತಾಕನ್ನ ಬಂದು ಪರಿಶೀಲನೆ ಮಾಡ್ತಾರೆ. ಅವ್ರೇನಾದ್ರು ಹೆಚ್ಚಿಗೆ ಕಟ್ಸ್ಕೊಂಡಿದ್ರೆ ಅಮೌಂಟ್ ಅಂತಂತಂದ್ರೆ 100% ಅವ್ರ ವಿರುದ್ಧ ನಾವು ಇಲಾಖೆಯಿಂದ ಕ್ರಮ ವಹಿಸಲಿಕ್ಕೆ ನಮ್ಗೆ ಅಧಿಕಾರ ಇರ್ತದೆ. ನೀವು ಬೇಕಾದ ಕಂಪ್ನಿಗೆ ನೀವು ಆಯ್ಕೆ ಮಾಡ್ಕೋಬಹುದು, ಆ ಸ್ವತಂತ್ರ ಇದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ, ಸೂಕ್ಷ್ಮ ನೀರಾವರಿ ಯೋಜನೆ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೆಸರು ಹೇಳಿ ಸರ್, ಎಲ್ಲಿಂದ ಹೆಸರು ಹೇಳಿ, ಎಲ್ಲಿಂದ? ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕಸ್ಬಾ ಹೋಬಳಿ ಸೂರಳಿಯಿಂದ ಸುಬ್ಬಣ್ಣ ಅಂತ. ಹಾ ಕೇಳಿ ಸುಬ್ಬಣ್ಣ ಅವರೇ. ಸಾ ಈ ನಾವ್ ಟ್ರಿಪ್ಗಾಗ್ಲಿ ಮತ್ತೆ ಹನಿ ನೀರಾವರಿಗಾಗ್ಲಿ ತಗೊಂಡಾಗ ಅದು ಎಷ್ಟು ವರ್ಷ ಬಾಳ್ಕೆ ಬರುತ್ತಾ, ಮತ್ತೆ ಎಷ್ಟು ವರ್ಷ ಹೋದಾಗ ದುರಸ್ತಿ ಆದಾಗ ಅದನ್ನ ಪುನಃ ತಗೋಬಹುದು ಅಂತ ಏನಾರು ಇದೆಯಾ ಅಂತ? ಈಗ ನೋಡಿ, ಈ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು 7 ವರ್ಷಕ್ಕೊಮ್ಮೆ ಕೊಡಬೇಕಾಗ್ತದೆ. ಆದ್ರೆ ಕ್ಷೇತ್ರದಲ್ಲಿ ಬಂದಾಗ ಏನಾಗ್ತದೆ, ಅದನ್ನ ನಾವು ಪೈಪ್ ಅನ್ನ ತೆಗೆದುಕೊಂಡಿರ್ತೀವಿ, ಪೈಪ್ ಅನ್ನ ಬಿಸಿಲಿನಲ್ಲಿ ಸುಮಾರಷ್ಟು ದಿನ ಹಾಗೆ ಬಿಟ್ಬಿಟ್ಟಿರ್ತೀವಿ, ಅದು ಬಿಸಿಲಲ್ಲೇ ಒಣಗ್ತಾ ಇರ್ತದೆ ಅಂತ ಅಂದಾಗ ಯೂಸ್ವಲಿ ಏನಾಗ್ತದೆ, 4-5 ವರ್ಷಕ್ಕೆ ಹೋಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ರೈತರು ಯಾವಾಗ ಬಳಕೆ ಮಾಡೋದಿಲ್ಲ ಆ ಸಂದರ್ಭದಲ್ಲಿ ಮನೆಯಲ್ಲಿ ನೆರಳಿನಲ್ಲಿ ಇಟ್ಟಾಗ ಅದು ದೀರ್ಘವಾದ ಬಾಳಿಕೆ ಬರ್ತದೆ. 7 ವರ್ಷಕ್ಕೊಮ್ಮೆ ನಾವು ಕೊಡ್ತಕ್ಕಂಥದ್ದು, 7 ವರ್ಷಕ್ಕೊಮ್ಮೆ ಕೊಡ್ತೇವೆ. ಇದಕ್ಕೆ ಹನಿ ನೀರಾವರಿ ಎಲ್ಲದಕ್ಕೂ 7 ವರ್ಷಕ್ಕೊಮ್ಮೆ? 7 ವರ್ಷನಾ? ಹೌದು. ನಾವು 10-12 ವರ್ಷ ಆಗಿದೆ ತಗೊಂಡು. ಓಕೆ. ಈಗ ಒಂದ್ ಸ್ವಲ್ಪ ಇದಾಗೋದಾಗ ಯಾವ ಬೆಳೆಗೆ ಅದನ್ನ ಉಪಯೋಗಿಸ್ತಾ ಇರೋದು ನೀವು? ನಾವು ಇದು ಸರ್ ತೋಟಗಾರಿಕೆ ಮತ್ತೆ ತರಕಾರಿಗಾದ್ರೆ ನೀವು ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕ ಮಾಡಿ ಅಲ್ಲಿ ಅವರು ನಿಮ್ಗೆ ಆ ಸಹಾಯಧನವನ್ನು ಒದಗಿಸಿಕೊಡ್ಲಿಕ್ಕೆ ಕ್ರಮವನ್ನ ವಹಿಸ್ತಾರೆ. ನಮಸ್ಕಾರ. ಇನ್ನೊಂದು ಡಾಕ್ಟರ್ ಯೋಗೇಶ್ ಅವರೇ, ಈಗ ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ಬರುವಂತಹ ಕಾರ್ಯಕ್ರಮಗಳು ಯಾವ್ಯಾವು? ಈಗ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಗಳನ್ನ ಕರ್ನಾಟಕ ರಾಜ್ಯದಲ್ಲಿ 4 ಯೋಜನೆಗಳಲ್ಲಿ ನಾವು ಅನುಷ್ಠಾನ ಮಾಡ್ತೇವೆ. ಒಂದೇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ 90% ಸಹಾಯಧನವನ್ನು ಕೊಡ್ತೇವೆ. ಹಾಗೆ ಕೇಂದ್ರ ವಲಯದ ಅಟಲ್ ಭುಜಲ್ ಯೋಜನೆ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಏನು ಕಾಂಟ್ರಿಬ್ಯೂಷನ್ ಇರೋದಿಲ್ಲ, 90% ಸಹಾಯಧನವನ್ನು ಕೊಡ್ತೇವೆ. ಅದಲ್ಲದೇ ರಾಷ್ಟ್ರೀಯ ಆಹಾರ ಭದ್ರತೆ ಯೋಜನೆಯಲ್ಲಿನೂ ಸಹಿತ ಕೊಡ್ಲಿಕ್ಕೆ ಕಾರ್ಯಕ್ರಮ ಇದೆ. ಇಲ್ಲೇ ಸಾಕಷ್ಟು ಇರೋದ್ರಿಂದ ನಾವು ಅದರಲ್ಲೇ ಕೊಡ್ತೇವೆ. ಅದಲ್ಲದೇ ಪ್ರಮುಖವಾಗಿ ಕೃಷಿ ಭಾಗ್ಯ, ಯಾರ್ಯಾರು ಕೃಷಿ ಹೊಂಡಗಳನ್ನ ಕೃಷಿ ಭಾಗ್ಯ ಯೋಜನೆಯಡಿ ಮಾಡ್ಕೋತಾರೆ ಅವ್ರಿಗೂ ಸಹಿತ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ನಾವು ಅವರಿಗೆ ಈ ಈ ಈ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿಯನ್ನು ಅಳವಡಿಕೆ ಮಾಡ್ಕೊಂಡ್ಲಿಕ್ಕೆ ಸಹಾಯಧನ ನೀಡ್ತೀವಿ. ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ ಕೃಷಿ ರಂಗ. ಹಲೋ ನಮಸ್ತೆ ಸರ್. ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ? ಹೊನ್ನೂರಲ್ಲಿ ಸರ್, ಹನುಮಂತಾಪುರ ಅಂತ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ. ಕೇಳಿ ಹೊನ್ನೂರಲ್ಲಿ ಅವರೇ. ಸರ್ ಈಗ ತುಂತುರು ನೀರಾವರಿ ಹನಿ ನೀರಾವರಿ ಅದು ಹೇಳಿದ್ರಲ್ಲ ಸರ್. ಹೌದು. ಇದಕ್ಕೆ ದಾಖಲಾತಿಗಳು ಏನೇನ್ ಬೇಕಾಗ್ತದೆ ಹೇಳ್ತಾರೆ. ಈಗ ಪ್ರಮುಖವಾಗಿ ನಾವೇನ್ ಮಾಡಬೇಕು, ಯಾವುದೇ ರೈತರು ದಾಖಲಾತಿಗಳನ್ನ ಸಲ್ಲಿಸಬೇಕು ಅಂದ್ರೆ ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರವನ್ನ ನಾವು ಸಂಪರ್ಕ ಮಾಡಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ನನಗೆ ಜಮೀನಿಗೆ ಸಂಬಂಧಿಸಿದಂತಹ RTC ಇರಬಹುದು, ಫೋಟೋ ಇರಬೇಕಾಗ್ತದೆ, ಒಂದು ಆಧಾರ್ ಕಾರ್ಡ್ನ ಪ್ರತಿ ಬೇಕಾಗ್ತದೆ, ಹಾಗೆ ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕದ ಮೊದಲನೇ ಪೇಜ್ನ ಒಂದು ಜೆರಾಕ್ಸ್ ಬೇಕಾಗ್ತದೆ, ಹಾಗೇನೆ ನಿಮ್ಮ ಜಮೀನಿನಲ್ಲಿ ಬೋರ್ವೆಲ್ ಇದೆ ಅಥವಾ ಪಕ್ಕದಲ್ಲಿ ಕಾಲುವೆ ಹೋಗ್ತಾ ಇದೆ ಅಥವಾ ನಿಮ್ಮ ಜಮೀನಿನಲ್ಲಿ ಏನಾದರೂ ಒಂದು ಕೃಷಿ ಹೊಂಡ ಇದೆ ಅಂದ್ರೆ ನೀರಿನ ಮೂಲದ ಪ್ರಮಾಣ ಪತ್ರವನ್ನು ಕೊಡಬೇಕಾಗ್ತದೆ. ಹಾಗೇನೆ ಈ ಮೂರು ಇಲಾಖೆನಲ್ಲಿ ನಾವು ಅನುಷ್ಠಾನ ಮಾಡ್ತಿರೋದ್ರಿಂದ ಇನ್ನು ಎರಡು ಇಲಾಖೆಯಿಂದ ಅಂದ್ರೆ ತೋಟಗಾರಿಕೆ ಅಥವಾ ರೇಷ್ಮೆ ಇಲಾಖೆಯಿಂದ ನಾನು ಅಲ್ಲಿ ಸವಲತ್ತನ್ನು ಪಡ್ಕೊಂಡಿಲ್ಲ ಅಂತಂತಂದು ಒಂದು NOC ಕೊಡಬೇಕಾಗ್ತದೆ. ಇಷ್ಟನ್ನು ಕೊಟ್ರೆ ನಮ್ಮಲ್ಲಿ ಪ್ರೋಸೆಸ್ ಮಾಡ್ತಾರೆ. ನಮ್ಮಲ್ಲಿ ಕೆ ಕಿಸಾನ್ ಅಂತಕ್ಕಂಥದ್ದು ಒಂದು ಒಂದು ತಂತ್ರಾಂಶ ಇದೆ, ಆ ತಂತ್ರಾಂಶದಡಿ ಸೀನಿಯಾರಿಟಿ ಪ್ರಕಾರ ಬರ್ತಾ ಹೋಗ್ತದೆ. ಗೊತ್ತಾಯ್ತ್ರಿ ಹಣ್ಣೂರಲ್ಲಿ ಅವರೇ. ಇನ್ನೊಂದು ಸರ್, ಇದು ಬಾಳೆ ನಾವು ಬೆಳೆದಿವಿ, ಈಗ ಅದಕ್ಕೆ ಔಷಧಿ ಬನಾನಾ ಸ್ಪೆಷಲ್ ಜನರಲ್ ಇಲ್ಲೇನು ಸರ್ ಅಲ್ಲಿ? ಅಲ್ಲ, ಬನಾನಾ ಸ್ಪೆಷಲ್ ನ ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಾರೆ. ನೀವು ಹತ್ತಿರದ ತೋಟಗಾರಿಕೆ ಇಲಾಖೆ ಹೋಗಿದ್ದೆ ಸರ್ ನಾನು. ಹೂನ್ರಿ. ಅದು ST ಬಂದಿದೆ, ಜನರಲ್ಲಿ ಬಂದಲ್ಲ ಅಂದ್ರು. ಓಕೆ, ಅದಕ್ಕೆ ಈಗ ಅದು ಬರಲೇನು ಸರ್ ಜನರಲ್ಗೆ? ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನಾನು ಅದನ್ನ ಹೇಳೋದಿಲ್ಲ. ನೀವು ಅಲ್ಲೇ ತೋಟದಲ್ಲಿ ನೀವು ಗೊತ್ತಾಗಬಹುದು. ಎಲ್ಲ ಸರ್ ಹೋಗ್ತಾ ಇರ್ತೀನಿ ಸರ್ ಅಲ್ಲಿ. ಈಗ ನಿಮಗೆ ಅಲ್ಲಿ ಅಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಇಲ್ಲಿ ಸುತ್ತೂರಿನಲ್ಲಿ KVK ಇದೆ, ಕೃಷಿ ವಿಜ್ಞಾನ ಕೇಂದ್ರ, JSS KVK ಇದೆ, ಅಲ್ಲಿ ಸಿಗ್ತದೆ, ಅಲ್ಲಿನ ಉಪಯೋಗಿಸ್ಕೋಬಹುದು. ಅದರ್ವೈಸ್ ಅಲ್ಲಿ ನಿಮ್ ನಂಜನಗೂಡಿನಲ್ಲಿ ಸಪ್ಲೈ ಮಾಡ್ಲಿಲ್ಲ ಅಂತಂದ್ರೆ ನಾವು ಅಲ್ಲಿ ಮನವಿ ಕೊಡಬಹುದೇನು ಸರ್? ಹಾ, ಕೊಡಬಹುದು. ಡ್ರಿಪ್ಗೆ ಏನೇನು ಸೌಲಭ್ಯ ಇದೆ ಸರ್? ಡ್ರಿಪ್ಗೆ ಅದೇ ಯಾವ ಬೆಳೆಗೆ ಮಾಡಿಸ್ತೀರಿ ಅಂತಕ್ಕಂಥದ್ದು, ಎಷ್ಟು ಅಂತರದ ಬೆಳೆ? ಬಾಳೆಗೆ ಸರ್ ನಾವು ಮಾಡಬಹುದು. ಮಾಡಬಹುದು. ಹಾಗೆ ಒಂದು ಅರ್ಜಿಯನ್ನ ಕೊಟ್ರೆ ಅವರು ಒಟ್ಟು ಕಾಸ್ಟ್ ಎಷ್ಟಾಗ್ತದೆ, ಒಟ್ಟು ಪೂರ್ಣ ಬೆಲೆ ಎಷ್ಟಾಗ್ತದೆ ಅಂತಕ್ಕಂಥದ್ದು ಅಂದಾಜು ಮಾಡಿ ಕೊಡ್ತಾರೆ. ಅದ್ರಲ್ಲಿ ನೀವು 10% ಕಟ್ಟಬೇಕಾಗ್ತದೆ, 90% ಸಹಾಯಧನ ಕೊಡ್ತಾರೆ. ಓಕೆ, ಧನ್ಯವಾದಗಳು. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಸೂಕ್ಷ್ಮ ನೀರಾವರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳಬಹುದು. ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ, ನಮಸ್ಕಾರ ಸರ್, ಹುಣಸೂರಿಂದ ಸುರೇಶ್ ಮಾತಾಡ್ತಾ. ಕೇಳಿ ಸುರೇಶ್ ಅವ್ರ ಪ್ರಶ್ನೆನ. ಅಲ್ಲ ಸರ್, ಡ್ರಿಪ್ ನೀರಾವರಿ ಮಾಡೋದಕ್ಕೆ ಏನಾರ ಸಬ್ಸಿಡಿ ಉಂಟೇನಾರ ಅಂತ ಸರ್? ಇದುವರೆಗೆ ಹೇಳಿದ್ನೆಲ್ಲ 90% ಸಹಾಯಧನವನ್ನ ನಾವು ಕೃಷಿ ತೋಟಗಾರಿಕೆ ಅಥವಾ ರೇಷ್ಮೆ ಇಲಾಖೆಯಿಂದ ಕೊಡ್ತೇವೆ. ಇದರಲ್ಲಿ ಏನಾಗಿದೆ ಅಂತಂದ್ರೆ ಈ ಸ್ಪ್ರಿಂಕ್ಲರ್ ಘಟಕಗಳನ್ನ ಅಳವಡಿಕೆ ಮಾಡ್ಕೊಂಡ್ಲಿಕ್ಕೆ ಅಪ್ ಟು 5 ಎಕರೆವರೆಗೆ, ಅಂದ್ರೆ 5 ಎಕರೆವರೆಗೂ ಅಂತಂದ್ರೆ ಈಗ ನೋಡಿ, ಅರ್ಧ ಎಕರೆಗೆ ಒಂದ್ ಎಕರೆಗೆ ತಗೊಳ್ತೀನಿ ಅಂತಂತಂದ್ರೆ 18 ಪೈಪ್ ಅನ್ನ ಕೊಡ್ತೇವೆ. ಒಂದ್ ಹೆಕ್ಟೇರ್ ಅಂದ್ರೆ 2.5 ಎಕರೆಗೆ ತೆಗೆದುಕೊಳ್ತೀವಿ ಅಂದ್ರೆ 30 ಪೈಪ್ ಅನ್ನ ಕೊಡ್ತೇವೆ. 2 ಹೆಕ್ಟೇರ್ ತಗೊಳ್ತೀನಿ ಅಂತಂತಂದ್ರೆ 41 ಪೈಪ್ ಅನ್ನ ಕೊಡ್ತೇವೆ. ಇಷ್ಟಕ್ಕೂ ಸಹಿತ 90% ಸಹಾಯಧನವನ್ನ ಕೊಡ್ತಾರೆ. ಹಾಗೆ ನಾವು ಡ್ರಿಪ್ ಅನ್ನಲ್ಲೂ ಸಹಿತ ಹಂತವಾಗಿ ಸಬ್ಸಿಡಿ ಚೇಂಜ್ ಆಗ್ತಾ ಹೋಗ್ತದೆ, ಅದನ್ನ ಉಪಯೋಗಿಸ್ಕೋಬಹುದು. ಡ್ರಿಪ್ ನಲ್ಲಿ ಈಗ ಪ್ರಸ್ತುತ ಕೃಷಿ ಇಲಾಖೆಯಿಂದ ಕೊಡ್ತಕ್ಕಂತಹ ಕಾರ್ಯಕ್ರಮಗಳಲ್ಲಿ ದೊಡ್ಡ ರೈತರಿಗೆ 45% ಸಬ್ಸಿಡಿನ ಕೊಡ್ತಾ ಇದೀವಿ, ಚಿಕ್ಕ ಮತ್ತು ಅತಿ ಚಿಕ್ಕ ರೈತರಿಗೆ 90% ಸಹಾಯಧನ ಕೊಡ್ತಾ ಇದೀವಿ. ನಾವು ಮಾಡ್ತಾ ಇದ್ದೇವೆ ಇದೇ ಕಾರ್ಯಕ್ರಮ, ನಮ್ದು ಏಪ್ರಿಲ್ ತನಕ ಇದೆ ಇದು ನೇರ ಪ್ರಸಾರ ಕಾರ್ಯಕ್ರಮ. ನಮ್ದು 2 ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಒಂದು ಧನ್ಯವಾದಗಳು, ನಮ್ ಕಾರ್ಯಕ್ರಮ ಕೇಳ್ತಾ ಇರಿ, ಅಗದಿ ಮಹತ್ವವಾದ ಕಾರ್ಯಕ್ರಮ. ನಾವು ಪ್ರತಿ ವಾರ ಪ್ರತಿ ದಿನಾನು ಪ್ರಸಾರ ಮಾಡ್ತಾ ಇರ್ತೇವೆ, ಅದರಲ್ಲಿ 2 ಕಾರ್ಯಕ್ರಮ ನಮ್ದು ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ. ಓಕೆ, ಧನ್ಯವಾದಗಳು, ನಮಸ್ಕಾರ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ ಸರ್. ಸೂಕ್ಷ್ಮ ನೀರಾವರಿ ಯೋಜನೆ ಇರುತ್ತೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೆಸರು ಹೇಳಿ ಸರ್, ಎಲ್ಲಿಂದ? ನಾನು ವೆಂಕಟೇಶ್ ಬೇರ್ ಅಂತ ಸರ್, ನಂಜನಗೂಡು ತಾಲೂಕು. ಕೇಳಿ ವೆಂಕಟೇಶ್ ಅವರೇ. ಸರ್, ಅದು ಹನಿ ನೀರಾವರಿ ಮತ್ತೆ ತುಂತುರು ನೀರಾವರಿ ಜಲಮೂಲ ಹೇಗೆ ಸರ್? ಈಗ ಜಲಮೂಲ ಅಂತಂತಂದ್ರೆ ನೋಡಿ, ನಮ್ಗೆ ಪ್ರಮುಖವಾಗಿ ಒಂದು ಬೋರ್ವೆಲ್ ಇದ್ರೆ ಬೋರ್ವೆಲ್ ನಿಂದ ಉಪಯೋಗಿಸ್ಕೋಬಹುದು, ಕೃಷಿ ಹೊಂಡ ಮಾಡ್ಕೊಂಡಿದ್ರೆ ಕೃಷಿ ಹೊಂಡದಿಂದ ಮಾಡ್ಕೋಬಹುದು, ಪಕ್ಕದಲ್ಲಿ ಯಾವ್ದಾದ್ರು ಹಳ್ಳ ಹೋಗ್ತಾ ಇದೆ ಹಳ್ಳದಿಂದ ನೀವು ನೀರನ್ನ ತೆಗೆದುಕೊಂಡು ಮಾಡ್ಕೋಬಹುದು. ಇಲ್ಲ ಕಾಲುವೆ, ಈಗ ನಂಜನಗೂಡಿನಲ್ಲಿ ಸುಮಾರಷ್ಟು ಕಡೆಗಳಲ್ಲಿ ಕಾಲುವೆ ಮಾಡಿದ್ದಾರೆ, ಆ ಕಾಲುವೆಯಿಂದ ಸಹಿತ ನಾವು ಉಪಯೋಗಿಸ್ಕೋಬಹುದು. ಕೆರೆಗಳಿದ್ರೆ ಕೆರೆಗಳಿಂದ ಉಪಯೋಗಿಸ್ಕೋಬಹುದು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಅನೇಕ ಕೇಳುಗರು ಕರೆ ಮಾಡಿ ಮತ್ತೆ ಪ್ರಶ್ನೆಯನ್ನ ಕೇಳಿದ್ರು, ಅವರೆಲ್ಲರಿಗೂ ಧನ್ಯವಾದವನ್ನ ತಿಳಿಸ್ತಾ ಇದ್ದೇವೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ

ನಾಳಿನ ತಾಪಮಾನ ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 27 ಡಿಗ್ರಿ ಸೆಲ್ಸಿಯಸ್. ಇದರೊಂದಿಗೆ ಮೋಡ ಕವಿದ ವಾತಾವರಣದ ಜೊತೆಗೆ ಅಲ್ಲಲ್ಲಿ ಚದುರಿದಂತೆ ತುಂತುರು ಮಳೆಯಾಗುವ ಸಂಭವವಿದೆ ಎಂದು ತಿಳಿದು ಬಂದಿದೆ. ಉಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿ ಬಹುತೇಕ ದಾವಣಗೆರೆ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆ ಹಾಗೂ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿಗೆ ಬಂದರೆ ಜಲಾಶಯಗಳು ತುಂಬಿ ಹರಿಯುತ್ತಿರುವುದಾಗಿ ತಿಳಿದು ಬಂದಿದೆ. ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಇಂದಿನ ವ್ಯಾಪಾರ ಹೀಗಿತ್ತು. ಬೆಟ್ಟೆ ಅಡಿಕೆ ಕನಿಷ್ಠ ಕ್ವಿಂಟಲ್ಗೆ 52,300, ಗರಿಷ್ಠ 66,900, ಮಾದರಿ 65,399. ಗೊರಬಲು ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 19,039, ಗರಿಷ್ಠ 37,199, ಮಾದರಿ 33,680. ರಾಶಿ ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 48,509, ಗರಿಷ್ಠ 60,036, ಮಾದರಿ 59,099. ಸರಕು ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 57,110.